ಗುರುವಿಗೆ ಗುಲಾಮಾಗುವ ತನಕ ದೊರೆಯದಣ್ಣನು ಕುಟೀ ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಣ್ಣನು ಕುಟೀ ಪರಿಪರಿ ಶಾಸ್ತ್ರವ ನೋದಿದರೇನು ವ್ಯರ್ಥವಾಯಿತು ಬಕುತಿ ವ್ಯರ್ಥವಾಯಿತು ಬಕುತಿ ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಆರ ಶಾಸ್ತ್ರವ ಓದಿದರಿಲ್ಲ ಮೂರಾರು ಪುರಾಣವ ಮುಗಿಸಿದರಿಲ್ಲ ಸಾರನ್ಯಾಯ ಕಥೆಗಳ ಕೇಳಿದರಿಲ್ಲ ಧೀರನಾಗಿ ಹೇಳಿದರಿಲ್ಲ ಗುರುವಿಗೆ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕುತಿ ಕೊರಳೊಳು ಮಾಲೆ ಧರಿಸಿದರಿಲ್ಲ ಬೆರಳೊಳು ಜಪಮಣಿ ಎಣಿಸಿದರಿಲ್ಲ ಮರುಳನಾಥ ಶರೀರಕ್ಕೆ ಬೋಧೆ ಒರೆಸಿಕೊಂಡು ತಾನು ತಿರುಗಿದರಿಲ್ಲ ಗುರುವಿಗೆ ಗುಲಾಮ ನಾಗುವ ತನಕ ದೊರೆಯದನ್ನ ಮುಕುತಿ ನಾರಿಯ ಭೋಗ ಅಳಿಸಿದರಿಲ್ಲ ಶಾರೀರಕ್ಕೆ ದುಃಖ ಬೆಳೆಸಿದರಿಲ್ಲ ನಾರದವರದ ಪುರಂದರ ವಿಠಲನ ಸೇರಿಕೊಂಡು ತಾ ಪಡೆಯುವ ತನಕ ಗುರುವಿಗೆ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಪರಿಪರಿ ಶಾಸ್ತ್ರವನಾದಿರಬೇನು ವ್ಯರ್ಥವಾಯಿತು ಬಕುತಿ ವ್ಯರ್ಥವಾಯಿತು ಬಕುತಿ ಗುರುವಿಗೆ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ದೊರೆಯದನ್ನ ಮುಕುತಿ.